ಈ ಮೇಳದ ಪ್ರಯೋಜನ ಪಡೆದು ನಮ್ಮ ಕೃಷಿಯನ್ನು ಬಹಳ ಯಶಸ್ವಿಯಾಗಿ ನಡೆಸೋಣ ಅಂತ ಈ ಮೂಲಕ ತಮಗೆ ಕೇಳಿಕೊಳ್ಳುತ್ತೇನೆ. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ನವಿಲೆ ಆವರಣದಲ್ಲಿ ಇದೇ ತಿಂಗಳ ದಿನಾಂಕ 17, 18, 19, 20 ನಡೆಯುವ ಕೃಷಿ ಮೇಳದ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ರವರ ಸಂದೇಶವನ್ನ ಕೇಳಿದರೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಭತ್ತ ಮತ್ತು ಅಡಿಕೆ ಕೃಷಿಯ ಅನುಭವ. ಈ ಕುರಿತು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಪಿಬಿ ಮಲ್ಲಿಕಾರ್ಜುನ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಬಿ ಮಲ್ಲಿಕಾರ್ಜುನ್ ಎಂಬ ರೈತರೊಂದಿಗಿದ್ದೀವಿ. ಅವರು ತಮ್ಮಲ್ಲಿರ್ತಕ್ಕಂತಹ 3 ಎಕರೆ ಜಮೀನಿನಲ್ಲಿ ಭತ್ತದ ಕೃಷಿ ಜೊತೆಗೆ ಅಡಿಕೆ ಕೂಡ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅವರ ಒಂದು ಅನುಭವವನ್ನು ಅವರಿಂದನೇ ಕೇಳ್ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ತಮಗೆ 8 ಎಕರೆ ಜಮೀನ್ ಇದೆ ಅಂತ? 3 ಎಕರೆ ಜಮೀನ್ ಇದೆ. ಎಲ್ಲಿ ತನಕ ಓದಿರೋದು ಮಲ್ಲಿಕಾರ್ಜುನ್ ಅವರು? ನಾವು 10th SSLC ಓದಿ ಕೃಷಿಗೆ ಬಂದ್ರೆ ಹೇಗೆ ಆಸಕ್ತಿ ಬಂತು ತಮ್ಗೆ? ನಾವು ಹುಟ್ಟಿದ್ಕಿಂತನೂ ಕೃಷಿ ಮಾಡ್ತಾ ಇದ್ವಿ, ಅದೇ ಪರಂಪರೆಯಾಗಿ ನಡ್ಕೊಂಡ್ ಬರ್ತಾ ಇದ್ವಿ. ಬೇರೆಯವರೆಲ್ಲ ನಿಮ್ ಜೊತೆಗಿದ್ದವರೆಲ್ಲ ಓದ್ತಾರೆ ಕೃಷಿ ಏನಕ್ಕೆ ಅಂತಾರೆ, ತಮ್ಗೆ ಏನ್ ಅನ್ಸುತ್ತೆ ಅವ್ರನ್ನ ನೋಡಿದ್ರೆ? ಈಗ ಮನೆಯಲ್ಲಿ ಮಾಡೋರು ಯಾರು ಇರ್ಲಿಲ್ಲ, ಜಮೀನ್ ಸುಮ್ನೆ ಬೇರೆಯವರಿಗಿಂತ ಇದಾದ್ರೆ ಜಮೀನ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತಂದು ನಾವೇ ಮಾಡ್ತಾ ಇದೀವಿ. ಒಟ್ಟಲ್ಲಿ ಕೃಷಿ ಆಸಕ್ತಿ ಇದೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ತಾವು ಯಾವ ಒಂದು ಬೆಳೆಗಳನ್ನ ಬೆಳೀತಾ ಇದ್ರಿ ತಾವು? ನಾವು ಅವಾಗೆಲ್ಲ ಭತ್ತ ಬೆಳೀತಾ ಇದ್ವಿ. ಭತ್ತದಲ್ಲೆಲ್ಲ ಬರ್ತಾ ಬರ್ತಾ ರೋಗ ಎಲ್ಲ ಬರ್ತಾ ಇರೋದ್ರಿಂದ ಭತ್ತ ಇಳುವರಿ ಬರ್ತಾ ಇರಲಿಲ್ಲ, ಹಂಗಾಗಿ ಭತ್ತ ಎಲ್ಲ ಬಿಟ್ಟು ಈಗ ಅಡಿಕೆ ನೆಟ್ಟಿರೋದು. ಭತ್ತ ಯಾವ ಭತ್ತ ಹಾಕ್ತಿದ್ರಿ ತಾವು? ಜ್ಯೋತಿ ಸಣಭತ್ತ ಮಾಡ್ತಾ ಇದ್ವಿ. ಅದು ಇದರಿಂದ ಬೆಳೆ ಎಲ್ಲ ಲಾಸ್ ಆಗ್ತಾ ಇರೋದ್ರಿಂದ ಬಿಟ್ಬಿಟ್ಟು ಅಡಿಕೆ ನೆಟ್ಟಿರೋದು. ಜ್ಯೋತಿ ಭತ್ತ ಬೆಳಿತೀನಿ ಅಂತ ಹೇಳಿದ್ರಿ, ಬೆಳೀತಾ ಇದ್ದೆ ಅಂತ ಹೇಳಿದ್ರಿ, ಆ ಬೀಜಗಳನ್ನೆಲ್ಲ ಎಲ್ಲಿಂದ ತರ್ತಿದ್ರಿ, ಯಾವ ರೀತಿ ಮಡಿ ಮಾಡ್ತಿದ್ರಿ, ಒಟ್ಲೆ ಯಾವ ತರ ಹಾಕ್ತಿದ್ರಿ, ಆ ಒಂದು ಕೃಷಿ ಪದ್ಧತಿ ಬಗ್ಗೆ ಹೇಳೋದಾದ್ರೆ, ಅನಂತರ ಭೂಮಿ ಯಾವ ರೀತಿ ಹದ ಮಾಡ್ಕೋತಿದ್ರಿ, ಅದನ್ನೆಲ್ಲ ಒಂದ್ ಸ್ವಲ್ಪ ಹೇಳ್ಬೋದ? ನಾವು ಬೀಜಕ್ಕೆ ಭತ್ತ ಅಂದ್ರೆ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾ ಇದ್ರು, 1 ಎಕರೆಗೆ 1 ಬ್ಯಾಗ್ ಕೊಡ್ತಾರೆ, ಅದನ್ನ ತಗೊಂಬಂದು ನಾವು ಒಂದೊಂದು ಮಡಿ ತರ ಮಾಡ್ಬಿಟ್ಟು 1 ಎಕರೆಗೆ ಅಂದ್ರೆ 1 ಬ್ಯಾಗ್ ಭತ್ತ ಬಿಡ್ಬೇಕು ಅಂದ್ರೆ 5-6 ಮಡಿ ಮಾಡ್ಬಿಟ್ಟು ಅದಕ್ಕೆಲ್ಲ ಚೆಲ್ಲಿ ಭತ್ತ ಮಾಡ್ತಿದ್ವಿ. 25 ದಿನ ಸಸಿ ಆದ್ಮೇಲೆ ಅದನ್ನ ಗದ್ದೆಗೆ ನಟ್ಟಿ ಮಾಡ್ತಾ ಇದ್ವಿ. ಆ ಮಡಿ ಮಾಡ್ಬೇಕಾದ್ರೆ ಏನೇನು ಬಳಸ್ತಿದ್ರಿ, ಯಾವ ರೀತಿ ಗೊಬ್ಬರ ಕೊಡ್ತಾ ಇದ್ರಿ, 8 ದಿನದ ನಂತರವಾಗಿ ಅದು ಮೊಳಕೆ ಬಂದು ಮಡಿ ಆಗ್ತಾ ಇತ್ತು, ಆ ಒಂದು ಕ್ರಿಯೆ? ನಾವು ಭತ್ತ ಮಾಡಬೇಕು ಅಂದ್ರೆ ಈಗ ಭತ್ತ ನೀರಲ್ಲಿ ನೆನೆ ಹಾಕಿ ಮೊಳಕೆ ಕಟ್ತಿದ್ವಿ. 7 ದಿನ ಮೊಳಕೆ ಆದ್ಮೇಲೆ ಅದನ್ನ ತಗೊಂಡೋಗಿ ಗದ್ದೆಯಲ್ಲಿ ನಾವು ಮಡಿ ಮಡಿ ಮಾಡಿ 6-7 ಮಡಿ ಮಾಡ್ಬಿಟ್ಟು ಅದಕ್ಕೆ ಮಡಿ ಎಲ್ಲ ಮಾದ್ಮೇಲೆ ತಳಕ್ಕೆ ಮತ್ತೆ ಗೊಬ್ಬರ ಹಾಕ್ತಿದ್ವಿ. 20-20 ಸುಪಲ ಯಾವ್ದೋ ಒಂದು ಗೊಬ್ಬರ ಹಾಕ್ಬಿಟ್ಟು ಆ ಮೊಳಕೆ ಕಾಳು ಹಾಕ್ಬಿಟ್ಟು ಒಂದು 15 ದಿನ ತನಕ ಬಿಟ್ರೆ 15 ದಿನಕ್ಕೆಲ್ಲ 1-2-3 ಇಂಚು ಭತ್ತ ಬರೋದು. ಆಮೇಲೆ ಮತ್ತೊಂದ್ ಸ್ವಲ್ಪ ಗೊಬ್ಬರ ಹಾಕಿ 1-25 ದಿನಕ್ಕೆ ಅಷ್ಟೊತ್ತಿಗೆ ನೆಟ್ಟಿ ಬರಂಗ್ ಮಾಡ್ಕೊಂಡು ಆಮೇಲೆ ಗದ್ದೆಗೆ ಹಾಕ್ತಾ ಇದ್ವಿ. ಅಂದ್ರೆ ಮಡಿ ಮಾಡಕ್ಕಿಂತ ಮುಂಚಿತವಾಗಿ ತಾವು ಭೂಮಿನ ಹದಗೊಳಿಸ್ಕೊಂತೀರ ಮಡಿಗೋಸ್ಕರವಾಗಿ, ಆ ಒಂದು ಹದನ ಯಾವ ರೀತಿ ಮಾಡ್ಕೋತಿದ್ರಿ ಅಷ್ಟು ಮಡಿ ಮಾಡತಕ್ಕಂತ ಗಿಡಕ್ಕೆ? ಮಡಿ ಮಾಡ್ತಕ್ಕಂತ ಗಿಡಕ್ಕೆ ಒಂದು ಭತ್ತ ಬಿಡೋದಿನ 8-10 ದಿನ ಇದೆ ಅಂದಾಗ ಅದನ್ನೆಲ್ಲ ಉಳುಮೆ ಮಾಡ್ಕೊಂಡು ಕೆಸರು ಮಾಡ್ಬಿಟ್ಟು ಅದನ್ನ ಅದರೊಳಗಿರೋ ಕಸ ಎಲ್ಲ ಕೊಳೆಯಂಗ್ ಮಾಡ್ಬಿಟ್ಟು 1-15 ದಿನ ಬಿಟ್ಬಿಟ್ಟು ಮಡಿ ಮಾಡ್ತಾ ಇದ್ವಿ. ಅವಾಗ ಅದರಲ್ಲಿ ಕಳೆ ಎಲ್ಲ ಬೆಳೀತಾ ಇತ್ತು, ಅದಕ್ಕೆ ಯಾವ ರೀತಿ ಗೊಬ್ಬರ ಕೊಡ್ತಿದ್ರಿ, ಅದ್ರಲ್ಲಿ ಯಾವ ರೀತಿ ಉಪಚಾರ ಮಾಡ್ತಾ ಇದ್ರಿ? ಅದನ್ನೆಲ್ಲ ನೀರೆಲ್ಲ ತುಂಬಾ ಕಟ್ಬಿಟ್ರೆ ಕಳೆ ಬರ್ತಿರ್ಲಿಲ್ಲ. ಆಮೇಲೆ 15 ದಿನಕ್ಕೆಲ್ಲ ಮಡಿ ಮಾಡ್ತೀವಲ್ಲ, ಅವಾಗ ಒಂದ್ ಸ್ವಲ್ಪ ಸಿಕ್ಕಿದ್ದನ್ನ ತೆಗ್ದು ಬೇರೆ ಪತಿಗೆ ಹಾಕೊಂಡ್ಬಿಡ್ತಿದ್ವಿ. ಅವಾಗ ನಾವು ಅದು ಎಲ್ಲ 20 ದಿನ ಆದ್ಮೇಲೆ ಅದನ್ನ ಮತ್ತೆ ಬೇಸಗೆ ಹೊಡಿಬೇಕಲ್ಲ, ಇನ್ನ ಉಳಿದಿರೋ ಗದ್ದೆ ಜಮೀನನ್ನ ಒಂದು ಭತ್ತ ಪೈರು 15 ದಿನ ಬಂದಾಗ ಅವನ್ನೆಲ್ಲ ಟ್ರ್ಯಾಕ್ಟರ್ ಎಲ್ಲ ಹೊಡ್ಕೊಂಡು ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಕೆಸರು ಮಾಡ್ಕೊಂಡು ಅದನ್ನ ನೀರಲ್ಲಿ ನೀರ್ ತುಂಬಿಸ್ಬಿಟ್ಟು ಕೊಳೆ ಮಾಡ್ತಿದ್ವಿ. ಎಷ್ಟು ದಿವಸ ನೀರ್ ತುಂಬಿಸ್ತಾ ಇದ್ರಿ ತಾವು? ಅದು ಕಂಟಿನ್ಯೂ ಒಂದು 15 ದಿನ ಆದ್ಮೇಲೆ ಎಲ್ಲ ಟ್ರ್ಯಾಕ್ಟರ್ ಎಲ್ಲ ಹೊಡೆದು ಕೆಸರು ಮಾಡಿದ್ವಿ ಅಂದ್ರೆ ಬೊದ ಎಲ್ಲ ಹಾಕಾದ್ಮೇಲೆ ಒಂದು 8-10 ದಿನ ನೀರ್ ತುಂಬಿಸಿ ಬಿಡ್ತಿದ್ವಿ. ಅವಾಗ ಕಳೆ ಕಮ್ಮಿ ಬರೋದು, ಅದು ಕೊಳೆಯಲ್ಲ ಹಂಗಾಗಿ ಕಳೆ ಕಮ್ಮಿ ಬರೋದು. ಯಾವ ಗೊಬ್ಬರ ಹಾಕ್ತಾ ಇದ್ರಿ, ಯಾವ ರೀತಿ ಅದನ್ನ? ಅವಾಗ ತಳಕ್ಕೆ ಫಸ್ಟ್ ನಟ್ಟಿ ಹೆಚ್ಚಕ್ಕಿಂತ ಮುಂಚೆ 20-20 ಇಲ್ಲ ಸೂಪಲ್ ಹಾಕ್ತಾ ಇದ್ವಿ. ಅದಾದ್ಮೇಲೆ ಒಂದ್ 20 ದಿನ ಬಿಟ್ಮೇಲೆ ಮತ್ತೆ ಪಸ್ಟಿನ ಕಳೆ ಅಂತ ತೆಗಿತೀವಿ, ಅದನ್ನ ತೆಗ್ದಾದ್ಮೇಲೆ ಅವಾಗ ಒಂದ್ 2 ಚೀಲ ಗೊಬ್ಬರ ಹಾಕ್ತಿದ್ವಿ. ಅದನ್ನ ಹಾಕಿ ಮತ್ತೊಂದು ತಿಂಗಳು ಬಿಟ್ಮೇಲೆ 2ನೇ ಕಳೆ ಅಂತ ತೆಗಿತೀವಿ. ಅವಾಗ ಒಂದ್ ಸ್ವಲ್ಪ ಪೊಟಾಶು ಯೂರಿಯಾ ಹಾಕ್ತಿದ್ವಿ. ಕೆಲವರು ಸಾವಯವ ಕೃಷಿ ಪದ್ಧತಿಯನ್ನು ಉಪಯೋಗಿಸ್ತಾರೆ, ತಾವ್ಯಾಕೆ ರಾಸಾಯನಿಕ? ಸಾವಯವ ಕೃಷಿ ಅಂದ್ರೆ ನಾವು ಮಾಡ್ಬೇಕಾದ್ರೆ ಸಾವಯವ ಕೃಷಿ ಅಷ್ಟು ಇದಾಗಿರ್ಲಿಲ್ಲ. ಅವಾಗ ತಗೊಳ್ಳೋರು ಹಾಕ್ತಿದ್ವಿ, ಹಾಕಿದ್ರು ಅದು ಕೆಲಸ ಮಾಡ್ತಿರ್ಲಿಲ್ಲ. ಈಗ ಫಸ್ಟಿಗೆ ಅಂದ್ರೆ ನಾವು ಈಗ ತಳಕ್ಕೆ ಸಾವಯವ ಕೃಷಿ ಹಾಕಿದ್ರೆ ಕಳೆ ಕಿತ್ತ ಮೇಲೆ ಗೋರ್ಮೆಂಟ್ ಗೊಬ್ಬರ ಹಾಕ್ತಾ ಇದ್ವಿ. ಗೋರ್ಮೆಂಟ್ ಗೊಬ್ಬರ ಹಾಕಿ ಆಮೇಲೆ ಯೂರಿಯಾ ಪೊಟಾಶ್ ಹಾಕ್ತಾ ಇದ್ವಿ. ಆಮೇಲೆ ಒಡೆ ಚೆನ್ನಾಗಿ ಏನಾರೆ ಒಡೆ ಬಂದು ಏನಾರೆ ಒಡೆ ಪ್ರಾಬ್ಲಮ್ ಇತ್ತು ಅಂದ್ರೆ ಮತ್ತೆ ಗೊಬ್ಬರದ ಅಂಗಡಿಯಲ್ಲಿ ಅವರಿಗೆ ಕೇಳ್ಬಿಟ್ಟು ಅವ್ದು ಏನ್ ಔಷಧಿ ಹೊಡಿಬೇಕು ಅಂತ ಗರಿ ಭತ್ತದ ಗರಿ ತಗೊಂಡೋಗಿ ತೋರಿಸ್ಬಿಟ್ಟು ಔಷಧಿ ಹೊಡೆದು ಇದ್ ಮಾಡ್ತಾ ಇದ್ವಿ. ಎಷ್ಟು ದಿನದ ನಂತರವಾಗಿ ನಾಟಿ ಮಾಡಕ್ ಪ್ರಾರಂಭ ಮಾಡ್ತಾ ಇದ್ರಿ? ನಾವು ಇಲ್ಲಿ ಭತ್ತ ಮಡಿ ಮಾಡಿ ಚೆಲ್ತಿದ್ವಲ್ಲ ಬೀಜ ಭತ್ತ, ಅದಾಗಿ 20 ದಿನ 25 ದಿನದ ನಂತರ ಅದನ್ನ ನಾಟಿ ಮಾಡಕ್ಕೆ ಇದ್ ಮಾಡ್ತಾ ಇದ್ರಿ. ಆ ನಾಟಿನ ಎಷ್ಟು ಅಂತರದಲ್ಲಿ ನಾಟಿ ಮಾಡ್ತಾ ಇದ್ರಿ? ಅದು ಒಂದ್ 1/4 ಅಡಿ 3/4 ಅಡಿ ಡಿಫ್ರೆನ್ಸ್ ಅಲ್ಲಿ. ಏನಕ್ಕೋಸ್ಕರ ಅದು 1/4 ಅಡಿ 3/4 ಅಡಿ ಅಂದ್ರೆ ತೆಂಡೆ ಹೊಡೆದಾಗ ಕೂಡ್ಕೊಳತ್ತ, ಅದು ಕೂಡ್ಕೊಂಡ ತೆಂಡೆ ಹೊಡೆದಾಗ ಅದು ಭತ್ತ ಇಳುವರಿ ಬರುತ್ತೆ ಅಂತ ಮಾಡ್ತಾ ಇದ್ವಿ ಸ್ವಲ್ಪ ಅಂತದಲ್ಲಿ ಅಂತ ಹೇಳಿದ್ರಿ. ಎಷ್ಟು ದಿನ ನಂತರವಾಗಿ ತೆಂಡೆ ಹೊಡಿತಾ ಇತ್ತು ನಿಮಗೆ? ಯಾವ ರೀತಿ ಅದು ಗೊತ್ತಾಗೋದ್ ಹೆಂಗೆ? ಅದು ಹಾಕದಾಗ ಯಾವ್ಯಾವ ಗೊಬ್ಬರಗಳನ್ನು ಕೊಡ್ತಾ ಇದ್ರಿ ತಾವು? ಈಗ ನಾವು ನೆಟ್ಟಿ ಹಚ್ಚಿದ್ವಿ ಅಂದ್ರೆ ಒಂದು 20 ದಿನಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ತೆಂಡೆ ಹೊಡೆಯೋದು. ಅವಾಗ ಕಳೆ ಬೆಳೆದಿರುತ್ತೆ, ಕಳೆ ತೆಗಿತೀವಿ, ಗೊಬ್ಬರ ಹಾಕ್ಬಿಡ್ತೀವಿ. ಗೊಬ್ಬರ ಹಾಕಿ ಮತ್ತೆ 8 ದಿನ ನೀರ್ ಕಟ್ಟಲ್ಲ, ಅದಕ್ಕೆ ನೆಲ ಡ್ರೈ ಆಗಿ ನೆಲ ಬಿರಿ ಬರಬೇಕು. ಆ ತರ ಆದ್ಮೇಲೆ ಅದನ್ನ ಮತ್ತೆ ನೀರ್ ಬಿಟ್ಟು ಇನ್ನೊಂದ್ 2ನೇ ಕಳೆ ಬರೋದ್ರಲ್ಲಿ ತೆಂಡೆ ಹೊಡೆದಿರೋದು. ಅವಾಗ ಪೌಷ್ಟಿಂಗ್ ಕಳಕಿದ ಗೊಬ್ಬರ ಹಾಕಿದ್ಮೇಲೆ ತೆಂಡೆ ಚೆನ್ನಾಗಿ ಹೊಡೆದಿದೆ ಇಲ್ಲ ಅಂತ ಗೊತ್ತಾಗ್ಬಿಡೋದು. ತೆಂಡೆ ಹೊಡಿಲಿಕ್ಕೆ ನೀವೇನಾದ್ರು ಔಷಧಿ ಸಿಂಪಡಣೆ ಏನಾದ್ರು ಆ ತರದ ಏನಾದ್ರು ಮಾಡ್ತಿದ್ರ? ಇಲ್ಲ, ಗೊಬ್ಬರ ಹಾಕ್ತಿದ್ವಲ್ಲ ಗೊಬ್ಬರಕ್ಕೆ ತೆಂಡೆ ಹೊಡೆಯೋದು. 2ನೇ ಕಳೆ ಕಿತ್ತಿ ಬರೀ ಯೂರಿಯಾ ಪಟಾಶ್ ಅಷ್ಟೇ ಆಗ್ತಾ ಇದ್ದಿದ್ದು ಅವಾಗ 2ನೇ ಕಳೆ ಕಿತ್ತಾಗ. ಪೌಷ್ಟಿಂಗ್ ಕಳೆಯಲ್ಲಿ ಗಟ್ಟಿ ಕಳೆ ಹಾಕ್ಬಿಡ್ತಿದ್ವಿ ಭತ್ತ ಬೆಳೆಯಕ್ಕೆ. 2ನೇ ಕಳೆಗೆ ಯೂರಿಯಾ ಪಟಾಶ್ ಹಾಕಿದ್ರೆ ಇನ್ನೂ ಬೆಳೆಯೋದು, ತೆಂಡೆ ಹೊಡೆದಿರೋದಲ್ಲ ಆ ಪಟಾಶಿಗೆ ಇನ್ನೂ ತೆಂಡೆ ಹೊಡೆಯೋದು. ಆಮೇಲೆ ರೋಗ ಏನಾರ ಕಂಡ್ರೆ ಔಷಧಿ ಹೊಡಿತಿದ್ವಿ, ರೋಗ ಇಲ್ಲ ಅಂದ್ರೆ ಔಷಧಿ ಹೊಡಿತಾ ಇರ್ಲಿಲ್ಲ. ಗೊನೆ ಬಿಟ್ಟ ಟೈಮಲ್ಲಿ, ಗೊನೆ ಹಣ್ಣಾಗ ಟೈಮಲ್ಲಿ ಕಾಳು ಗಟ್ಟಿ ಇರ್ಲಿ ಅಂತ ಅವ ಭೀಮ್ ಅಂತ ಔಷಧಿ ಬರೋದು, ಆ ಭೀಮ್ ಔಷಧಿ ಹೊಡಿತಾ ಇದ್ವಿ. ಪ್ರಾರಂಭದಲ್ಲಿ ಹೇಳಿದ್ರಿ ತಾವು 5-6 ದಿವಸ ಭೂಮಿನ ಬಿರಿಯೋದಕ್ಕೆ ಬಿಡ್ತೀವಿ ಅಂತ, ಆ ಕಾರಣ ಏನು? ಅದು ಕಾರಣ ಅದು ಬಿಸಿಲು ಶಾಖ ಬರುತ್ತಲ್ಲ, ಶಾಖಕ್ಕೆ ನೀರೆಲ್ಲ ಇಂಬರಿರುತ್ತೆ, ಗೊಬ್ಬರ ಪವರ್ ಎಲ್ಲ ಅಡಿಕೆ ಹೋಗಿರುತ್ತೆ, ನೀರೆಲ್ಲ ಬತ್ತಾದ ಮೇಲೆ ಗಟ್ಟಿ ಇರುತ್ತಲ್ಲ ನೆಲ, ಹಂಗಾಗಿ ಬಿರಿ ಬಿಡುತ್ತೆ. ಒಂದೊಂದು ಜಮೀನಲ್ಲಿ ಬಿರಿ ಬಿಡುತ್ತೆ, ಒಂದೊಂದು ಜಮೀನಲ್ಲಿ ಬಿರಿ ಬಿಡಲ್ಲ, ನೆಲ ಗಟ್ಟಿ ಇರುತ್ತಲ್ಲ ಆಮೇಲೆ ಬಿಡ್ತಾ ಇದ್ವಿ ನೀರು. ಆ ಬಿರಿ ಬಿಟ್ರೆ ಏನು ತಮಗೆ ಚೆನ್ನಾಗಿ ತೆಂಡೆ ಹೊಡೆಯುತ್ತೆ ಅಂತ? ಯಾವ ರೀತಿ ಅದು? ನೆಲ ಈ ನೆಲ ಕಾದಿ ಬಿರಿ ಬಿಡುತ್ತಲ್ಲ, ಆ ಕಾದಿ ಬಿರಿ ಬಿಟ್ಟಾಗ ಒಳೆಯಿಂದ ಅವೇ ಬರುತ್ತಲ್ಲ, ಅದು ಶಾಖಕ್ಕೆ ತೆಂಡೆ ಹೊಡೆಯುತ್ತೆ. ಈ ಭತ್ತಕ್ಕೆ ಎಷ್ಟು ಬಾರಿ ನೀರು ಕೊಡ್ತೀರಾ, ಎಷ್ಟು ಯಾವ ರೀತಿ? ಭತ್ತಕ್ಕೆ ಎನಿ ಟೈಮ್ ನೀರು ಬಿಡೋರು ಬಿಡ್ತಾನೆ ಇರ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಬಿಟ್ವಿ ಅಂದ್ರೆ 2-3 ದಿನ ಬಿಡಲ್ಲ, ಆತರ ನೀರ್ ಬಿಟ್ಟಿ ಬಿಟ್ಟಿ ಬಿಡ್ತಾ ಇದ್ರೆ ಭತ್ತ ಚೆನ್ನಾಗಿ ಬರುತ್ತೆ. ಒಂದೇ ನೀರ್ ಕಂಟಿನ್ಯೂ ಬಿಡ್ತಾ ಇದ್ರೆ ಭತ್ತ ಚೆನ್ನಾಗಿ ಬರಲ್ಲ. ಯಾವ ಭತ್ತ ಹಾಕಿರೋದು ತಾವು? ಜ್ಯೋತಿ. ಅದ್ರ ಬಿಟ್ಟು ಬೇರೆ ಬೇರೆ ಭತ್ತಗಳೆಲ್ಲ ಹಾಕ್ತಾರೆ, ಜ್ಯೋತಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಈಗ ನಮ್ಮ ಏರಿಯಾದಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಜ್ಯೋತಿನೇ, ಒಂದ್ ಸ್ವಲ್ಪ ಪಾಸ್ಟಂಗ್ ಅಲ್ಲಿರೋದು. ಸಣ್ಣ ಭತ್ತ ಇಲ್ಲ ಅಂದ್ರೆ ಊಟಕ್ಕೆಲ್ಲ ಆಗುತ್ತೆ ಅಂತಂದ್ ಯಾರು ತಗೊಳಲ್ಲ, ಹಂಗ ಜ್ಯೋತಿ ಮಾಡ್ತೀವಿ. ಇಳುವರಿ ಬರಕ್ಕಿಂತ ಮುಂಚಿತವಾಗಿ ಆ ಒಂದು ಪ್ರೋಸೆಸ್ ಅಲ್ಲಿ ಎಷ್ಟು ಬಾರಿ ತಾವು ಅದಕ್ಕೆ ಔಷಧಿ ಕೊಡೋದೆಲ್ಲ ಮಾಡ್ಕೊಳೋದ್ರೆ ಎಷ್ಟು ಯಾವ ರೀತಿ ಔಷಧಿ ಕೊಟ್ಟಿದ್ದೀರ ತಾವು? ನಾವು ಒಂದೇ ಸಲ ಔಷಧಿ ಹೊಡೆಯೋದು, ಅದೇ ಭೀಮ್ ಅಂತ ಹೇಳೋದ್ನಲ್ಲ, ಅದೊಂದು ಔಷಧಿ ಒಡೆ ಬಂದು ಆದ್ಮೇಲೆ ಮಾತ್ರ ಹೊಡೆಯೋದು. ಇಲ್ಲ ಬೆಂಕಿ ರೋಗ ಅಂತ ಬರುತ್ತೆ, ಇಲ್ಲ ಬಿಳಿ ಸಿಡಿ ಅಂತ ಬರುತ್ತೆ, ಅವು ಬಂದಾಗ ಮಾತ್ರ ಬೇರೆ ಔಷಧಿ ಹೊಡಿತಾ ಇದ್ದಿದ್ದು, ಅವು ಬರಲಿಲ್ಲ ಅಂದ್ರೆ ಹೊಡೆಯಕ್ ಹೋಗಲ್ಲ. ನಿಮ್ ಕಣ್ಣಂಗೆ ಯಾವ್ಯಾವ ರೋಗಗಳು ಬಂತು ಭತ್ತಕ್ಕೆ? ಅದೇ ಬೆಂಕಿ ರೋಗ ಅಂತ ಬರುತ್ತೆ, ಬಿಳಿ ಸಿಡಿ ಅಂತ ಬರುತ್ತೆ, ಆಮೇಲೆ ಒಳಗಡೆ ಬುಡದಲ್ಲೇ ಹುಳ ಬರುತ್ತೆ, ಹುಳ ಸಾಯ್ಕಂತ ಹೋದಾಗ ಅದು ಬೇರೆ, ಅದಕ್ಕೆ ಬೇರೆ ಔಷಧಿ ಇರುತ್ತೆ. ಒಂದು 5-6 ತರ ಔಷಧಿಗಳು ಸಿಂಪಡಣೆ ಮಾಡ್ತೀವಿ. ಕೀಟ ಬರಬಾರ್ದು ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡ್ಕೊಂಡಿರಲ್ವ ತಾವು? ಅದು ಕೀಟ ಬಾಧೆ ಅಂದ್ರೆ ಅದು ಸಡನ್ ಆಗಿ ಬರೋದ್ ಗೊತ್ತಾಗಲ್ಲ, ಅದು ಗಿಡ ಬುಡದಲ್ಲಿ ಅವು ಗರಿ ಒಣಗ್ತಾ ಇರ್ಬೇಕಾದ್ರೆ ಅಷ್ಟೇ ಗೊತ್ತಾಗೋದು, ಅದು ಇಲ್ಲಾಂದ್ರೆ ಗೊತ್ತೇ ಆಗಲ್ಲ ಅದು ಹುಳ ತಿಂತಾ ಇರೋದು. ಅಂದ್ರೆ ಮುಂಜಾಗ್ರತವಾಗಿ ನೀವೇನು ಮಾಡ್ಕೊಳಕ್ ಆಗಲ್ಲ? ಏನು ಮಾಡ್ಕೊಳಕ್ ಆಗಲ್ಲ. ನಿಮ್ ಪ್ರಕಾರವಾಗಿ ಇಳುವರಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಬರಬಹುದು ಇಳುವರಿ, ಎಷ್ಟು ಬಂದಿತ್ತು? ನಮಗೆಲ್ಲ 35 ಚೀಲ 40 ಕ್ವಿಂಟಲ್, 35-40 ಚೀಲ ಬರುತ್ತೆ. ಎಷ್ಟು ಕ್ವಿಂಟಲ್ ಲೆಕ್ಕ ನಿಮ್ದು? ಅಲ್ಲಿಗೆ ಅಂದ್ರೆ ಒಂದು 24-25 ಕ್ವಿಂಟಲ್. ಬೇರೆಯವ್ರದ್ದು ಮುಂಚೆ ಎಲ್ಲ 40 ಕ್ವಿಂಟಲ್ ಬರ್ತಿತ್ತು ಎಕರೆಗೆ ಅಂತಾರೆ, ಇತ್ತೀಚಿನ ದಿನದಲ್ಲೇ ನೀವು ಇಷ್ಟು ಹೇಳ್ತೀರಾ, ಕಾರಣ ಏನು? ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತರ ಸರ್? ಅವಾಗ ಅಂದ್ರೆ ಅವಾಗ ದನಿನ ಗೊಬ್ಬರ ಹೊಡೆಯೋರು, ದನಿನ ಗೊಬ್ಬರದ ಉಳುಮೆಯಿಂದ ಭತ್ತ ಎಲ್ಲ ಇಳುವರಿ ಬರ್ತಾ ಇತ್ತು. ಈಗ ಹಳ್ಳಿ ಕಡೆ ದನಗಳು ಕಮ್ಮಿ, ಅವರು ಎಲ್ಲಾ ತೋಟ ಎಲ್ಲ ಮಾಡ್ಕೊಂಡಿರೋದ್ರಿಂದ ದನಗಳಿದ್ರೆ ದನಿನ ಗೊಬ್ಬರ ದನ ತೋಟಕ್ಕೆ ಆಗ್ಬಿಡುತ್ತೆ, ಭತ್ತಕ್ಕೆ ಗೊಬ್ಬರ ಸಿಗ್ತಾ ಇಲ್ಲ ದನಿನ ಗೊಬ್ಬರ, ಹಂಗಾಗಿ ಇಳುವರಿ ಕಮ್ಮಿ ಆಗ್ತಾ ಬರ್ತಾ ಇದೆ. ತಾವು ಹಸು ಏನಾದ್ರು ಸಾಕಿದ್ರೆ? ಇಲ್ಲ ಸರ್, ಹಾಕಿಲ್ಲ. ಅಂದ್ರೆ ಇದಕ್ಕೆಲ್ಲ ಹೊರಗಡೆಯಿಂದಾನೆ ಗೊಬ್ಬರ ಕೊಡ್ತಾ ಇರೋದು? ಹೊರಗಡೆಯಿಂದಾನೆ ಗೊಬ್ಬರ ಕೊಡ್ತಾ ಇರೋದು. ಗೊಬ್ಬರಕ್ಕೂ ರೇಟ್ ಜಾಸ್ತಿ ಆಯ್ತು, ಮತ್ತೆ ಕೂಲಿ ಆಳುಗಳ ಸಮಸ್ಯೆನೂ ಭತ್ತದ ಬೆಳಿಬೇಕಾದ್ರೆ ಕಾಣುತ್ತೆ. ಯಾವ ರೀತಿ ನಿರ್ವಹಿಸ್ತೀರಾ ಸರ್? ಈಗ ಮೊದಲೆಲ್ಲ ಕೂಲಿ ಆಳುಗಳು, ಈಗೆಲ್ಲ ಡಿಮ್ಯಾಂಡ್ ಆಗಿರೋದ್ರಿಂದ ನಾವು ಈಗ ಗೊಬ್ಬರ, ಈಗ ತೋಟಕ್ಕೆ ಗೊಬ್ಬರ ಹಾಕ್ಬೇಕು ಅಂದ್ರು ಈ ಗೊಬ್ಬರ ತಗೊಂಡು ನಾವೇ ಮೇಲೆ ಸುರಿಸ್ಬಿಡ್ತೀವಿ, ಮನೆಯವರೇ ಆದ್ರೆ ಸಾಕು, ಏನ್ ಕೂಲಿ ಅವ್ರ ಏನ್ ಬೇಡ. ನಾಟಿ ಮಾಡಕ್ಕೆಲ್ಲ ಬೇಕು? ನಾಟಿಗೆಲ್ಲ ಬೇಕು, ಈಗ ನಾಟಿ ಏನು ಇಲ್ವಲ್ಲ ಹಂಗಾಗಿ ಅದ್ರ ಬಗ್ಗೆ ಇದಿಲ್ಲ. ಒಟ್ಟಲ್ಲಿ ಖರ್ಚೆಷ್ಟು ಬಂತು ಅಂತ ಹೇಳ್ತೀರಿ? ಈಗ ಭತ್ತಕ್ಕೆಲ್ಲ ಈಗ ಫಸ್ಟಿಗೆ ನಟ್ಟಿ ಹೆಚ್ಚಿದ್ರಿಂದ ಹಿಡಿದು ಗದ್ದೆ ಕೊಯ್ದು ಭತ್ತ ಮಾರೋವರೆಗೂ ಒಂದು 35-40 ಸಾವಿರ ಖರ್ಚು ಬರುತ್ತೆ. 35-40 ಸಾವಿರ ಖರ್ಚು ಬಂತು ಅಂದ್ರೆ ಅಷ್ಟು ಭತ್ತ ಇವ ರೇಟ್ ಏನಾರ ಇತ್ತು ಅಂದ್ರೆ ಅಷ್ಟು ಬಂದ್ರೆ ನಮಗೂ ಭತ್ತ ಮಾಡಿದ್ಕೂ ಸರಿ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಮೈ ಮೇಲೆ ಬಂದ್ಬಿಡುತ್ತೆ. ಎಲ್ಲಿಂದ ಬರ್ತಾರೆ ತಮಗೆ ತಗೊಂಡು ಹೋಗ್ಲಿಕ್ಕೆ ಭತ್ತನ? ಭತ್ತ ತಗೊಂಡು ಇಲ್ಲೇ ಲೋಕಲ್ ಅಲ್ಲೇ ತುಂಬುತ್ತಾರೆ. ನೀವೇನ್ ಮಾರ್ಕೆಟ್ ಬೇರೆ ಕಡೆ ಮಾರ್ಕೆಟ್ ಏನ್ ಹೋಗಲ್ಲ, ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ನಾವು ಈ ಸಲ ಅದೇ ಭತ್ತ ಇಳುವರಿ ಇಲ್ಲದ್ರಿಂದ ಅಡಿಕೆ ಹಾಕಿದ್ದು, ಇಳುವರಿ ಆಗ್ಲಿಲ್ಲ ಲಾಸ್ ಆಯ್ತು, ಹಂಗಾಗಿ ಒಂದ್ 5-10 ಸಾವಿರ ಲಾಸ್ ಆಗಿದ್ರಿಂದ ಅಡಿಕೆ ಹಾಕಿದ್ದು. ಅಡಿಕೆಗೆ ಆಸಕ್ತಿ ಅಂದ್ರೆ ಭತ್ತ ಲಾಸ್ ಆಗಿದ್ಕೆ ಅಡಿಕೆ ಹೋದ್ರಿ? ಅಡಿಕೆ ಭತ್ತ ಲಾಸ್ ಆಗಿರೋದಕ್ಕೆ ಅಡಿಕೆ ಹೋದ್ರಿ. ಎಷ್ಟೆಕರೆ ಅಡಿಕೆ ಮಾಡಿದಿರಿ ತಾವು? ಈಗ 3 ಎಕರೆ ಇದೆ, ಅದರಲ್ಲಿ ಈಗ 2 ಎಕರೆ ಅಲ್ಲಿ ಫಸಲು ಬರ್ತಾ ಇದೆ, 1 ಎಕರೆ ಸಣ್ಣ ಗಿಡ. ಎಷ್ಟು ವರ್ಷದಿಂದ ನೀವು ಈಗ ಮಾಡ್ತಾ ಇರೋದು ಅಡಿಕೆ? ಈಗ ಅಡಿಕೆ ನಮ್ದು 1 ಎಕರೆ ಸಣ್ಣದ್ರಿಂದ, ನಾನ್ ಸಣ್ಣವನಿದ್ದಾಗಿಂದನು ಇದೆ. ಈಗ ನಾವು ಈಗ ಬೇರೆ ನಾವು ಈಗ ಬೇಸಕ್ಕೆ ಹೋಗಲ್ಲ, ನಾವು ಬೇಸಕ್ಕೆ ಅಂದ್ರೆ ಮನೇಲಿ ಇರೋರು ಇಬ್ರು ಇರೋದ್ರಿಂದ ನಮ್ ಕೈಲಿ ಆಗಲ್ಲ ಅಂತಂದು ಚೇಣಿ ಕೊಡ್ತೀವಿ. ಈಗ ಮುಂಚೆ 2 ಎಕರೆ ಹಾಕಿದ್ರಿ, ಈಗ ಒಂದ್ ಸಣ್ಣದ ಒಂದ್ ಗಿಡ 1 ಎಕರೆ ಅಂತ ಹೇಳಿದ್ರಿ, 2 ಎಕರೆ ಗಿಡ ತೋಟದ್ದು ಗೋಟ್ ಎಲ್ಲಿಂದ ತಂದ್ರಿ ಅಥವಾ ಗಿಡ ತಂದ್ರೆ ಎಲ್ಲಿಂದ ತಂದ್ರಿ? ಅವೆಲ್ಲ ತೆರಿಕೆರೆಯಿಂದನೇ ಗಿಡ ತಂದಿರೋದು. ಭತ್ತದ ಗದ್ದೆನ ಸಡನ್ ನೀವು ತೋಟ ಮಾಡಿದ್ರಿ, ತೋಟ ಮಾಡಬೇಕಾದ್ರೆ ಭೂಮಿನ ಹದಗೊಳಿಸ್ಕೋತಾರೆ ಎಲ್ಲದನ್ನು ಇದ್ ಮಾಡಿ, ಆ ಒಂದು ಕ್ರಿಯೆ ಹೇಳಿ ಯಾವ ರೀತಿ ಮಾಡಿದ್ರಿ? ನಮ್ದು ಎಲ್ಲ ದೊಡ್ಡ ದೊಡ್ಡ ಬದ ಇದ್ವು, ಎಲ್ಲ ಲೆವೆಲಿಂಗ್ ಮಾಡಿ ಎಲ್ಲ ಡೌಸರ್ ಅಲ್ಲೆಲ್ಲ ಲೆವೆಲ್ ಮಾಡ್ಬಿಟ್ಟು ಅದನ್ನ 9x9 ಫಿಟ್ ಮಾಡ್ಬಿಡ್ತೀವಿ ನಾವು, 9x9 ಮಾಡ್ಕೊಂಡು ಅದಕ್ಕೆ ಗುಂಡಿ ಒಡಿಸ್ಬಿಟ್ಟು 1.5x1.5 ಗುಂಡಿ ಒಡಿಸ್ಬಿಟ್ಟು ಗುಂಡಿ ಒಳಗೆ ಗೊಬ್ಬರ ಕೆಮ್ಮಣ್ಣು ಏನ್ ಸಿಗೋದು ಮಣ್ಣು ಎಲ್ಲ ತುಂಬಿಟ್ಟು ಅದಕ್ಕೆ ಗಿಡ ನೆಡ್ತೀವಿ. ಗಿಡ ಆತರ ನೆಟ್ರೆ 4-5 ವರ್ಷಕ್ಕೆಲ್ಲ ಫಸಲು ಕೊಯ್ಯಕ್ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ಈ ಭೂಮಿಗೆ ಏನೇನ್ ಗೊಬ್ಬರ ಕೊಟ್ರಿ, ಇಷ್ಟು ಮಣ್ಣು ಒಡಿಸಿದ್ರೆ ಬೇರೆ ಕಡೆಯಿಂದ ಒಡಿಸೋದ್ರು ಅಥವಾ ಅದೇ ಮಣ್ಣನ್ನು ಇದ್ ಮಾಡಿದ್ರು? ಬೇರೆ ಕಡೆಯಿಂದ ಅಂದ್ರೆ ನಾವು ಪೂರ್ತಿ ಜಮೀನಿಗೆಲ್ಲ ಒಡಿಸ್ಲಿಲ್ಲ, ಈಗೇನು 9x9 ಫಿಟ್ ಮಾಡಿದ್ವಿ, 1.5x1.5 ಗುಂಡಿ ತೆಗೆದಿದ್ವಿ, ಅದಕ್ಕೆ ಮಾತ್ರ ಎಷ್ಟು ಬೇಕೋ ಅಷ್ಟು ಒಡಿಸ್ಕೊಂಡಿದ್ವಿ. ದಾಯ ಎಷ್ಟು ಇಟ್ರಿ? 9x9 ದಾಯ. ಅಂದ್ರೆ 1 ಎಕರೆಗೆ ಎಷ್ಟು ಗಿಡಗಳು ಕೂರ್ತಕೊಂಡು? 1 ಎಕರೆಗೆ 500-520 ಗಿಡ ಕೂರುತ್ತೆ. 500-520 ಅಂದ್ರೆ ಅದಕ್ಕೆ ಗಿಡದಿಂದ ಗಿಡದ ನಿರ್ವಹಣೆಗಳು ಮತ್ತೆ ಕಳೆ ನಿರ್ವಹಣೆ ಯಾವ ರೀತಿಯ ಗೊಬ್ಬರ ಕೊಟ್ರಿ, ಎಷ್ಟು ಬಾರಿ ನೀರು ಕೊಟ್ರಿ ಅನ್ನೋದಾದ್ರೆ? ಈಗ ಅದು ಗಿಡದಿಂದ ಗಿಡಕ್ಕೆ ಅಂತಂದ್ರೆ ನಾವು ಈಗ 9x9 ಮಾಡಿದೀವಿ, ಅದಕ್ಕೆ 1.5x1.5 ಗುಂಡಿ ತೆಗ್ದು ಮಣ್ಣು ತುಂಬಿಸಿ ಗಿಡ ನೆಟ್ಟಿದೀವಿ. ಗಿಡ ನೆಟ್ಟಾದ್ಮೇಲೆ ಮಳೆಗಾಲದಲ್ಲಿ ಮಳೆ ಸ್ಟಾರ್ಟ್ ಆಗೋ ಮೂಮೆಂಟ್ ಅಲ್ಲಿ ನೆಟ್ಟರೆ ಅವಾಗೇನು 6 ತಿಂಗಳು ನೀರು ಬೇಡ, ಅಷ್ಟೊತ್ತಿಗೆ ಗಿಡ ಕೂರುತ್ತೆ, ಹೋಪ್ಲೆಸ್ ಆಗೋ ಹೋಗ್ತವೆ, ಅವನ್ ಮತ್ತೆ ಹಂಗೆ ಗ್ಯಾಪ್ ನೆಟ್ಕೊಂಡ್ಬಿಡ್ತೀವಿ. ಆಮೇಲೆ ಏನಾಗುತ್ತೆ, ಬೇಸಿಗೆಯಲ್ಲಿ ಅಂದ್ರೆ ನಮ್ ಜಮೀನಿಗೆಲ್ಲ 15 ದಿನಕ್ಕೆ ಇಲ್ಲ 20 ದಿನಕ್ಕೆ ನೀರು ಕೊಟ್ರೆ ಸಾಕು. ಅಂದ್ರೆ ಹಾಯಿ ನೀರು ಕೊಡ್ತೀರಾ, ಹನಿ ನೀರಾವರಿ ಮಾಡಿದೀರಾ? ಇಲ್ಲ, ನಮ್ದು ಎಲ್ಲ ಹಾಯಿ ನೀರ್ ಇದೆ, ಹಾಯಿ ನೀರು ಕೊಡ್ತೀವಿ. ಈ ತರ ಹಾಯಿ ನೀರು ಕೊಟ್ಟಾಗ ಗಿಡಕದಲ್ಲಿ ಅಂದ್ರೆ ಅಡಿಕೆ ಗಿಡದ ಮಧ್ಯದಲ್ಲಿ ನೀರು ನಿಂತರೆ ರೋಗಗಳು ಕಾಣಿಸ್ಕೊಳ್ತವೆ, ನೀವು ಆ ನೀರನ್ನು ಯಾವ ರೀತಿ ಹರಿದೋಗ್ಲಿಕ್ಕೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ನಾವು ಎಲ್ಲ ಸುತ್ತ ಟ್ರಂಚ್ ಇದೆ, ಆಮೇಲೆ ತೋಟದೊಳಗೆ ಮಳೆ ನೀರು ಹೊರಗಡೆ ಬಂದ ನೀರು ತೋಟದೊಳಗೆ ಬರಲ್ಲ, ಆ ತರ ಸುತ್ತ ಟ್ರಂಚ್ ಅಲ್ಲಿ ನೀರು ಹೋಗುತ್ತೆ. ಆಮೇಲೆ ಸೆಂಟರ್ ಅಲ್ಲಿ 2-3 ಕಾಲುವೆ ಮಾಡಿದೀವಿ, ಆ ನೀರೆಲ್ಲ ಒಂದು ಡ್ರಾಪ್ ಇಲ್ದಂಗೆ ಹೊರಗಡೆ ಹೋಗುತ್ತೆ. ಈ ಅಡಿಕೆ ಗಿಡ ಅಂತಂದ್ರೆ ಕಳೆಗಳು ಇದ್ದೇ ಇರುತ್ತೆ, ಆ ಕಳೆ ನಿರ್ವಹಣೆಯಲ್ಲಿ ಯಾವ ರೀತಿ ಮಾಡ್ತೀರಾ? ಕಳೆ ನಿರ್ವಹಣೆ ಅಂದ್ರೆ ಈಗ ಮಳೆ ಜಾಸ್ತಿ ಇರೋದ್ರಿಂದ ಟ್ರ್ಯಾಕ್ಟರ್ ಆಗ್ಲಿ ಕಳೆ ನಿರ್ವಹಣೆಗೆ ಹೋಗಕ್ ಆಗಿಲ್ಲ, ಅವನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಗೊಬ್ಬರ ಹಾಕ್ಬೇಕಾರೆಲ್ಲ ನಾವು ಮೇಲೆ ಹಾಕ್ತಿವಿ. ಬೇರೆ ಕೆಲವರೆಲ್ಲ ಗುಣಿ ಸುತ್ತ ಮಾಡಾಕ್ತಾರೆ, ಕೆಲವರು ಕಚ್ಚು ಹೊಡೆದಾಕ್ತಾರೆ, ನಾವು ಮೇಲೆ ಹಾಕ್ತಿವಲ್ಲ, ಹಂಗಾಗಿ ಹುಲ್ಲು ಎಷ್ಟಾರು ಬೆಳಿಲಿ ಏನ್ ಟ್ರ್ಯಾಕ್ಟರ್ ಓಡಿಸಿದಾಗ ಎಲ್ಲ ಮತ್ತೆ ಅದೇ ಗೊಬ್ಬರ ಆಗ್ಬಿಡುತ್ತೆ ಅಂತಂದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂಡಲಿಲ್ಲ. ರೌಂಡ್ ಅಪ್ ಎಲ್ಲ ನೋಡಿಯಲ್ಲ? ಇಲ್ಲ, ನಮ್ ಜಮೀನಿಗೆ ಇದುವರೆಗೂ ನನಗೆ ಬುದ್ಧಿ ಬಂದ್ಕಿಂತ ನಾನು ರೌಂಡ್ ಅಪ್ ಹೊಡೆದಿಲ್ಲ ಜಮೀನಿಗೆ. ಜೀರೋ ಕಲ್ಟಿವೇಶನ್ ಇಲ್ಲ, ನಾವು ಕಲ್ಟಿವೇಶನ್ ಮಾಡ್ತೀವಿ, ರೌಂಡ್ ಅಪ್ ಔಷಧಿ ಸಿಂಪರಣೆ ಏನಿಲ್ಲ. ಅಂದ್ರೆ ಅಲ್ಲಿಂದ ಕಳೆ ಅದಕ್ಕೆ ಮತ್ತೆ ಗೊಬ್ಬರ ತರ ಆಗ್ಲಿ? ಗೊಬ್ಬರ ತರ ಆಗುತ್ತೆ. ನಾವು ಬೇರೆ ತರ ಈಗ ಕಾಲುವೆಗೂ ರೌಂಡ್ ಅಪ್ ಹೊಡಿತಾರೆ, ಒಳಗಡೆ ಉಳುಮೆ ಮಾಡಕ್ ಟ್ರ್ಯಾಕ್ಟರ್ ಓಡಿಸಿ ಸುತ್ತ ಕಾಲುವೆಗೆ ಹೊಡಿತಾರೆ, ನಾವು ಸುತ್ತ ಕಾಲುವೆಗೂ ರೌಂಡ್ ಅಪ್ ಮಾಡಿಸಿ. ನೀರು ಸರವಾಗಿ ಹರಿದೋಗ್ಲಿಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಸರವಾಗಿ ಅಂದ್ರೆ ಸುತ್ತ ಟ್ರಂಚ್ ಮಾಡ್ಕೊಂಡಿವಿ, ಆ ಟ್ರಂಚ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಟ್ಟೆ ಹಾಕ್ಬಿಟ್ರೆ ಬದ ಹಾಕ್ದಂಗೆ ಹಾಕ್ಬಿಟ್ರೆ ನೀರು ಒಳಗೆ ಬರುತ್ತೆ, ಒಳಗೆ ಬಂತು ಅಂದ್ರೆ ನೀರೆಲ್ಲ ಆಯುವರಿ ತನಕ ಎಲ್ಲ ಹಂಗೆ ಇರುತ್ತೆ. ನೀರ್ ಆಗಿದ ತಕ್ಷಣ ಮತ್ತೆ ಕಟ್ಟೆ ಒಡೆದು ಬಿಡ್ತೀವಿ, ಮತ್ತೆ ನೀರು ಬೇರೆ ಕಡೆ ನೀರು ನಮಗೆ ಹೋಗ್ಬಾರ್ದು. ಈಗ ಮತ್ತೆ 15-20 ದಿನ ತನಕ ನೀರು ಅದೇ ನೀರು ಸಾಕಾಗುತ್ತೆ ಅನ್ನೋ ಲೆಕ್ಕಕ್ಕೆ ಮಾಡ್ಕೊಂತೀವಿ. ಮತ್ತಿಲ್ಲ ಅಂದ್ರೆ ನಾವೇನಾರ ಕಟ್ಟೆ ಒಡಿಲಿಲ್ಲ ಅಂದ್ರೆ ಬೇರೆ ಮೇಲ್ಗಡೆ ಇದ್ದ ನೀರು ಬಿಟ್ರು ಅಂದ್ರೆ ಸೀದಾ ನಮ್ ಜಮೀನಿಗೆ ಏನಾಗ್ತು ಅಂದ್ರೆ ಶೀತ ಆಗ್ಬಿಡುತ್ತೆ, ಶೀತ ಆದಾಗ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತಂದು ಆತರ ಮಾಡಿಲ್ಲ ನಾವು. ಒಟ್ಟಿನಲ್ಲಿ ನೀವು 15 ದಿನಕ್ಕೆ ಒಂದ್ ಬಾರಿ ನೀರು ಕೊಡ್ತೀರ? 15 ದಿನಕ್ಕೊಂದ್ಬಾರಿ ನೀರು. ಅಡಿಕೆಗೆ ಬರ್ತಕ್ಕಂತ ರೋಗಗಳ ಬಗ್ಗೆ ಮಾತಾಡೋದಾದ್ರೆ ಯಾವ್ಯಾವ ರೋಗಗಳು ಬಂತು? ಕೊಳೆ ರೋಗ ಬಂತು, ಹಿಡಿಮುಂಜಿ ರೋಗ ಅಂತ ಬರುತ್ತೆ, ಆಮೇಲೆ ಹಳ್ಳು ಉದುರ್ತಾ ಇರುತ್ತೆ, ಹಳ್ಳು ಉದ್ರೋದು, ಅದು ಎಲ್ಲ ಔಷಧಿ ಎಲ್ಲ ಸಿಂಪರಣೆ ಮಾಡ್ಬೇಕು ಅಂತಾರೆ. ನಮ್ ಜಮೀನಿಗೆ ನಮ್ ತೋಟಕ್ಕೆ ಆಗ್ಲಿ ಇದುವರೆಗೂ ನಾವು ಬೇರೆ ಯಾವುದು ಔಷಧಿ ಸಿಂಪರಣೆ ಮಾಡಿಸಿಲ್ಲ. ಏನಕ್ಕೋಸ್ಕರ? ನಮ್ಗೆ ಅದು ಎಲ್ಲ ಈಗ ಬರ ಅಷ್ಟೇ ಬಂದ್ರೆ ಸಾಕು. ಈಗ ಭತ್ತ ಮಾಡಿ 10,000 ಗಟ್ಟಲೆ ಲಾಭ ಲಾಸ್ ಆಗ್ತಾ ಇತ್ತು, ಅದರಿಂದ ಇದೇನು ಇದಿಲ್ಲ. ಬೇರೆ ಔಷಧಿ ಯಾವ್ದೋ ಹೇಳ್ತಾರೆ ಯಾವ್ದೋ ತಗೊಂಡ್ಬಂದು ಹೊಡಿಬೇಕು ಅಂತ ಏನಿಲ್ಲ. ನಮ್ ತೋಟಕ್ಕೆ ಇದುವರೆಗೂ ಬೇರೆ ಔಷಧಿ ಏನು ಸಿಂಪರಣೆ ಮಾಡಿಲ್ಲ. ಅಂದ್ರೆ ಬಂದಿರೋ ರೋಗ ಯಾವ ರೀತಿ ಹೋಗಿದ್ದೆ? ನಮ್ಗೆ ತೋಟಕ್ಕೆ ಇದುವರೆಗೂ ಯಾವ್ದು ರೋಗ ಬಂದಿಲ್ಲ. ನಮ್ದಕ್ಕೆ ಸೀತಾವೆಡ್ ಆಗ್ಬೇಕು ಅಷ್ಟೇ, ಸೀತಾವೆಡ್ಗೋಸ್ಕರ ಟ್ರಂಚ್ ಓಡಿಸಿದ್ವಿ, ಅದರಿಂದ ಜಮೀನು ಎಲ್ಲ ಚೆನ್ನಾಗಿದೆ. ಹಂಗಾಗಿ ಔಷಧಿ ಬಗ್ಗೆ ಏನಿದಿಲ್ಲ. ಖರ್ಚಿನ ಬಗ್ಗೆ ಹೇಳೋದಾದ್ರೆ ಎಷ್ಟು ಖರ್ಚು ಬೀಳುತ್ತೆ ಒಂದೆಕರೆಗೆ? ಒಂದೆಕರೆಗೆ ನಾವು ಮಾಡ್ದಂಗೆ ಸರ್, ಈಗ ದನಿ ಗೊಬ್ಬರ ಎಲ್ಲ ಹೊಡೆಸಿ ಮಾಡ್ಬೇಕು ಅಂದ್ರೆ ಒಂದೆಕರೆಗೆ 50,000 ಮೇಲ್ ಖರ್ಚು ಬರುತ್ತೆ. ಇಲ್ಲ ಬರೀ ಸೀಮೆ ಗೊಬ್ಬರ ಹಾಕ್ತೀನಿ ಗೋರ್ಮೆಂಟ್ ಗೊಬ್ಬರ ಅಂದ್ರೆ 20,000 ಖರ್ಚು ಬರುತ್ತೆ. ಯಾವ್ದು ಉತ್ತಮ ಅಂತೀರಾ? ಈಗ ದನಿ ಗೊಬ್ಬರ ಹಾಕಿದ್ರೆ ಲೈಫ್ ಬರುತ್ತೆ ಗಿಡ, ಸೀಮೆ ಗೊಬ್ಬರ ಹಾಕಿದ್ರೆ ಬೇಗ ಹೋಗುತ್ತೆ. ನಿಮ್ದು ಎಷ್ಟು ವರ್ಷಕ್ಕೆ ಇಳುವರಿ ಪ್ರಾರಂಭವಾಗಿದ್ದು ಯಾವಾಗಿಂದ? ನಮ್ದು 5 ವರ್ಷಕ್ಕೆಲ್ಲ ಇಳುವರಿ ಬಂತು. ಈಗ ಎಷ್ಟು ಇದೆ ಈ ಸಾರಿ, ಈ ಬಾರಿ ಇಳುವರಿ ಎಷ್ಟು ಬಂತು ತಮ್ಮದು? ಈಗ ಸ್ಟಾರ್ಟ್ ಮಾಡಿದ್ದಾರೆ, ಇದು ನಮಗೆ ಫುಲ್ ಎಷ್ಟು ಇಳುವರಿ ಬಂತು ಅಂತ ಜನವರಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಹಳೆ ಮರದ್ದೆಲ್ಲ ಎಷ್ಟು ಬಂತು ಈ ಸಾರಿ? ಹಳೆ ಮರದ್ದೆಲ್ಲ ನಮ್ದು 60-70 ಕ್ವಿಂಟಲ್ ಬರುತ್ತೆ. ಹಸಿ ಅಡಿಕೆ ಒಣ ಅಡಿಕೆ? ಹಸಿ ಅಡಿಕೆ. ಅಂದ್ರೆ ನೀವೇ ಚೇಣಿ ಮಾಡ್ತೀರಾ ಬೇರೆಯವ್ರಿಗೆ ಕೊಡ್ತೀರಾ? ಇಲ್ಲ, ಬೇರೆಯವ್ರಿಗೆ ಕೊಡ್ತೀವಿ. ಅಂದ್ರೆ ನಿಮ್ಮ ಪ್ರಕಾರವಾಗಿ ಆ ಅಡಿಕೆಗೆ ಎಷ್ಟು ಒಣ ಅಡಿಕೆ ಬರುತ್ತೆ, ಅದು ಎಷ್ಟು ಕ್ವಿಂಟಲ್ ಬರಬಹುದು ಅಂತ? ನಮ್ಮ ಪ್ರಕಾರ ಅದು 50 ಚೀಲಕ್ಕೆ 10 ಕ್ವಿಂಟಲ್ಗೆ 15 10 ಕ್ವಿಂಟಲ್ಗೆ 1.5 ಕ್ವಿಂಟಲ್ ಒಣ ಅಡಿಕೆ ಬರುತ್ತೆ. ಅಲ್ಲಿಗೆ 1.5 ಕ್ವಿಂಟಲ್ ಒಣ ಅಡಿಕೆ ಬರುತ್ತೆ. ಅಂದ್ರೆ ರೇಟ್ ಇವತ್ತಿನ ರೇಟಿಗೆ ನಿಮ್ಗೆ ಒಳ್ಳೆ ಲಾಭ? ಇವತ್ತಿನ ರೇಟಿಗೆ ಲಾಭ ಇರುತ್ತೆ. ಹಂಗಾಗಿ ಔಷಧಿ ಏನು ಹೊಡ್ಸಕ್ ಹೋಗಲ್ಲ. ರೌಂಡ್ ಅಪ್ ಅಂತೂ ಜಮೀನಿಗೆ ಹೊಡೆಯೋದೇ ಇಲ್ಲ. ನಾವು ಏನೇ ಒಂದಿದ್ರು ಕೆಲಸ ಮಾಡೋರಿ ಕೂಲರ್ಗೆ ಹಚ್ಚಿ ಮಾಡಿಸ್ತೀವಿ, ಇಲ್ಲ ಅಂದ್ರೆ ಮಿಷಿನ್ ಇದೆ, ಮಿಷಿನ್ ಅಲ್ಲಿ ಹೊಡ್ಕೊಂಡ್ಬಿಡ್ತೀವಿ, ರೌಂಡ್ ಅಪ್ ಹೊಡೆಯಲ್ಲ. ಏನನ್ಸುತ್ತೆ ತಮ್ಗೆ, ಇನ್ನು ಕೃಷಿ ಮಾಡ್ತಾ ಇದ್ರೆ ಇನ್ನು ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು ಅಂತಾನ, ಅಡಿಕೆಗೆ ಸಾಕು ಅಂತಾನ? ಇಲ್ಲ, ಇನ್ನು ಬೆಳೆ ಬೆಳಿಬೇಕು ಅಂತಿದೆ. ನಾನು ಒಂದ್ 2 ಸಲ ಅಗ್ರಿಕಲ್ಚರ್ ಆಫೀಸಿಗೆ ಹೋಗಿ ಬಂದೆ, ಬಾಳೆ ಏನಾರ ಸಿಕ್ಕಿದ್ರೆ ಬಾಳೆ ಹಾಕೋಣ ಅಂತ ಮಾಡಿದೀನಿ, ಬಾಳೆ ಹಾಕಿದ್ರೆ ಅನುಕೂಲ ಅಂತ. ಬೇರೆ ಅದು ಬದ್ರೆ, ಅದು ಬಿಟ್ರೆ ಮತ್ತೆ ನಮ್ ಜಮೀನ್ ಸೈಡ್ ನಮ್ ಕಡೆ ಎಲ್ಲ ಬೇರೆ ಫಸಲು ಏನು ತೆಗಿಯಕ್ ಬರಲ್ಲ. ಯಾವ ರೀತಿ ನಿಮ್ದು ವಾತಾವರಣ ಹಾಗೂ ಭೂಮಿ? ನಮ್ದೆಲ್ಲ ಒಂದ್ ಸ್ವಲ್ಪ ಶೀತದ ನೆಲ ಜಾಸ್ತಿ ಇದೆ, ಹಂಗಾಗಿ ಬೇರೆ ಏನ್ ಮಾಡಿದ್ರು ಮಳೆ ಜಾಸ್ತಿ ಬಂದ್ಬಿಟ್ರು ಎಲ್ಲ ಫಸಲೆಲ್ಲ ಹೋಗ್ಬಿಡುತ್ತೆ. ಹಂಗಾಗಿ ಬೇರೆ ಏನು ಆಸಕ್ತಿ ಇಲ್ಲ ಬೇರೆದು. ನಮ್ದು ಮರಳು ಕಲ್ಲು ಮಿಕ್ಸ್ ಇದೆ. ಕಲ್ಲಿದ್ರು ಕಲ್ಲು ನೆಲ ಇದ್ರೆ ಡ್ರೈನ್ ಲ್ಯಾಂಡು ಅಂತೀವಿ, ಅದರಲ್ಲೂ ಒಂದ್ ಸ್ವಲ್ಪ ಶೀತ ಇದೆ. ಶೀತ ನಿರ್ವಹಣೆಗೆ ನೀವು ಇಲ್ಲೂ ಕೃಷಿ ಅಧಿಕಾರಿಗಳನ್ನ ಭೇಟಿಯಾಗಿ ಕೇಳಿಲ್ಲ? ಇಲ್ಲ ಇಲ್ಲ, ಭೇಟಿಯಾಗಿಲ್ಲ. ಒಟ್ಟಲ್ಲಿ ಇದ್ರ ಮಧ್ಯದಲ್ಲಿ ಬೇರೆ ಬೆಳೆಗಳನ್ನ ಬೆಳಿಬೇಕು. ಬೆಳಿಬೇಕು ಅಂತ ಆಸಕ್ತಿ ಇದೆ. ಕೆಲವರೆಲ್ಲ ಸೆಣಬು ಹಾಕ್ತಾರೆ ಆ ತರದ್ದು. ಈಗ ಮುಂಗಾರಲ್ಲಿ ಸೆಣಬು ಹಾಕಿದೀವಿ. ನಮ್ದು ಈಗ ಫಸ್ಟ್ ಇಂದ ಒಂದ್ ಕೊಯ್ಲು ಕೊಯ್ದಿದ್ದಾರೆ, ನಾವಿನ್ನು ತುಳ್ಸಕ್ ಹೋಗಿಲ್ಲ. ಅವಾಗ ಸಣ್ಣ ಸ್ವಲ್ಪ ಸಿಕ್ಕುದು ಅಂತ. ಈಗ 2ನೇ ಕೊಯ್ಲು ಈಗ ಇನ್ನೊಂದು 15 ದಿನದಿಂದ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸೆಣಬನ್ನ ಅದನ್ನೇನು ಕತ್ತರಿಸಕ್ ಹೋಗಲ್ಲ, ಅದು ನಂಗೆ ಟ್ರಾಕ್ಟರ್ ಲೆವೆಲ್ ಹಾಕ ಉಜ್ಜಾಡ್ಬಿಟ್ರೆ ನೆಲ ಕಟ್ಕೊಳುತ್ತೆ, ಕೆಲಸ ಮಾಡಕ್ಕೆ ಏನ್ ತೊಂದ್ರೆ ಇಲ್ಲ. ಅದಾಯ್ತು ಅಂದ್ರೆ 3ನೇ ಕೊಯ್ಲು ಮತ್ತೆ ದೀಪಾವಳಿ ಆದ ನಂತರ ಬರ್ತಾರೆ. ಅವಾಗ ರೋಟರ್ ವೇಟ್ ಓಡಿಸ್ಬಿಟ್ರೆ ಎಲ್ಲ ಗೊಬ್ಬರ ಅದೇ ಆಗ್ಬಿಡುತ್ತೆ. ಬಾಳೆ ಕೃಷಿ ಮಾಡ್ಬೇಕು ಅಂತ ಆಸಕ್ತಿ ಬಂದಿಲ್ಲ? ಬಾಳೆ ಕೃಷಿ ಮಾಡ್ಬೇಕು ಅಂತ ಆಸಕ್ತಿ ಇದೆ, ಅದ್ರ ಬಗ್ಗೆ ನನಗೆ ಅಷ್ಟಿನ ಐಡಿಯಾ ಇಲ್ಲ. ಹಂಗ ಸುಮ್ನೆ ಇದ್ದೀನಿ. ಬಾಳೆ ಒಂದೇ ಹಾಕ್ಬೇಕು ಅಂತ ಮಾಡಿದೀವಿ. ಯಾವಾಗ ಪ್ರಾರಂಭ ಮಾಡ್ಬೇಕು ಅಂತ? ಈ ಬಾಳೆ ಹಾಕ್ಬೇಕು ಅಂದ್ರೆ ನವೆಂಬರ್ ಅಲ್ಲಿ ಪ್ರಾರಂಭ ಮಾಡ್ಬೇಕು. ನವೆಂಬರ್ ಅಲ್ಲಿ ಹಾಕಿದ್ರೆ ನೆಕ್ಸ್ಟ್ ನಮಗೆ ನವೆಂಬರ್ ಅಲ್ಲಿ ಹಾಕಿದ್ರೆ ಈ ಫಸ್ಟ್ ಗೆ ಮುಂಗಾರಲ್ಲಿ ಗಾಳಿ ಎಲ್ಲ ಇರುತ್ತಲ್ಲ, ಅವಾಗ ಬಾಳೆ ಗಿಡ ಮುರ್ಕೊಳ್ಳಲ್ಲ. ಅವಾಗ ಹಾಕಿದ್ರೆ ನವೆಂಬರ್ ಕಳೆದ ನಂತರ ಗೊನೆ ಬಿಡುತ್ತೆ, ಅವಾಗ ಫಸಲು ಚೆನ್ನಾಗಿ ಬರುತ್ತೆ. ಈಗ ಮುಂಚೆನೆ ಹಾಕಿದ್ರೆ ನವೆಂಬರ್ ಕರೆಕ್ಟ್ ಆಗಿ ಗೊನೆ ಗಾಳಿ ಸಿಗಾಕೊಂಡ್ಬಿಡುತ್ತೆ ಅಂದ್ರೆ ಫಸಲೆಲ್ಲ ಹಾಳಾಗ್ಬಿಡುತ್ತೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಬಾಳೆ ಹಾಕ್ಬೇಕು. ಯಾವ ಗಿಡ ಬಾಳೆ ಯಾವ್ದು ಹಾಕ್ಬೇಕು ಅಂತ? ನಾವು ಪುಟ್ಟ ಬಾಳೆ ಹಾಕ್ಬೇಕು ಅಂತ. ಅದಕ್ಕೆ ಪೂರ್ವವಾಗಿ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀರ? ಇಲ್ಲ, ಇನ್ನು ಏನು ಸಿದ್ಧತೆ ಇಲ್ಲ, ಇನ್ನು ಇನ್ನು 3 ತಿಂಗಳು ಇದೆಯಲ್ಲ, ಹಂಗಾಗಿ ನಿಧಾನಕ್ಕೆ ಮಾಡ್ಕೊಂಡು, ಇನ್ನು 2 ತಿಂಗಳಿದೆ, ನಿಧಾನಕ್ಕೆ ಮಾಡೋದ. ಮತ್ತೆ ಭತ್ತ ಬೆಳಿಬೇಕು ಅನ್ನೋ ಆಸಕ್ತಿ ಇಲ್ಲ? ಇಲ್ಲ ಸರ್, ಆಗಿಲ್ಲ. ಒಟ್ಟಿನಲ್ಲಿ ಎಲ್ಲ ಅಡಿಕೆನೆ? ಅಡಿಕೆನೆ ಎಲ್ಲ ಇರೋದು. ಈಗ ಅಡಿಕೆ ಸಾಧಾರಣ ಅಂದ್ರೆ 25,000 ಕ್ವಿಂಟಲ್ ಆದ್ರೂ ಯಾರಿಗೂ ಲಾಸ್ ಆಗಲ್ಲ ಅಂತ ಒಂದ್ ನಂಬಿಕೆಯಲ್ಲಿ ಇದೀವಿ. ಮುಂದೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಈಗ 50,000 ಇದೆ, ಮುಂದೆ ಹೋಗ್ತಾ ಹೋಗ್ತಾ 25,000 ಬಂದ್ರು ಏನ್ ಲಾಸ್ ಇಲ್ಲ. ಹಂಗಾಗಿ ಆ ನಂಬಿಕೆ ಮೇಲೆ ಇದೀವಿ. ಅಡಿಕೆನ ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಾ? ಅಡಿಕೆ ಮಾರ್ಕೆಟಿಂಗ್ ಅಂದ್ರೆ ಈಗ ಅದೇ ನಾವು ಚೇಣಿ ಮಾಡಿದೇವಲ್ಲ, ಅವ್ರಿಗೆ ಕೊಟ್ಟಿದೀವಿ. ಅವ್ರದ್ದು 1 ಕ್ವಿಂಟಲ್ ಆಗುತ್ತೆ ಇಷ್ಟು ಅಂತಂದು ಅಡಿಕೆ ತೂಕ ಮಾಡ್ಕೊಂಡು 1 ಕ್ವಿಂಟಲ್ ಆಗುತ್ತೆ ಅದ್ರ ಅಮೌಂಟ್ ಕೊಡ್ತಾರೆ. ಅಲ್ಲೇ ಪೇಪರ್ ರೇಟ್ ಅಲ್ಲೇ ಕೊಟ್ಬಿಡ್ತಾರೆ? ಹಾ, ಪೇಪರ್ ರೇಟ್ ಏನಿದೆ ಅದನ್ನಲ್ಲೇ ಕೊಟ್ಬಿಡ್ತಾರೆ. ನಿಮಗೆ ಅಡಿಕೆದಲ್ಲಿ ಖರ್ಚಿಗಿಂತ ಲಾಭ ಜಾಸ್ತಿನೋ, ಎಷ್ಟು ಖರ್ಚು ಬಂತು? ಇಲ್ಲ, ಅರ್ಧಕ್ಕರ್ಧ ಅಂತೂ ಉಳಿಯುತ್ತೆ. ಭತ್ತ ಮಾಡಿ ಲಾಸ್ ಆಗಿ ಮೈ ಮೇಲೆ ಹೊತ್ಕೊಳ್ಳೋಕ್ಕಿಂತ ಇದು ಅರ್ಧಕ್ಕರ್ಧ ಉಳಿಯುತ್ತೆ. ಆಮೇಲೆ ಖರ್ಚು ಕಮ್ಮಿ ಬರುತ್ತೆ ಅಡಿಕೆದು. ಭತ್ತಕ್ಕೆ 15 ದಿನಕ್ಕೊಂದ್ಸಲಿ ಇದು ಮಾಡ್ಬೇಕು, ಡೈಲಿ ಜಮೀನ್ ನೋಡ್ತಾ ಇರ್ಬೇಕು, ನೀರ್ ಕಟ್ಟಿದ್ದು ಹೋಗುತ್ತೆ ಅಂತ ಇದು ಮಾಡ್ತಾ ಇರ್ಬೇಕು. ಇದು ಒಂದ್ಸಲಿ ನೀರ್ ಬಿಟ್ರೆ 15 ದಿನ ತನಕ ನೀರಿನ ಅವಶ್ಯಕತೆ ಇರಲ್ಲ. ಹಂಗಾಗಿ ಅಡಿಕೆದು ಖರ್ಚು ಕಮ್ಮಿ ಬರುತ್ತೆ.

ಜೊತೆಗೆ ರೈತರಿಗೆ ಸಂವಾದಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೂರನೇ ದಿನ ಸಿರಿಧಾನ್ಯಗಳ ಬಗ್ಗೆ ಒತ್ತು ಕೊಟ್ಟು, ಈ ವರ್ಷ 2023 ಸಿರಿಧಾನ್ಯಗಳ ವರ್ಷ ಆಗಿರುವುದರಿಂದ ಒಂದು ತಾಂತ್ರಿಕ ಸಮಾವೇಶವನ್ನು ಸಿರಿಧಾನ್ಯಗಳ ಮೇಲೆ ಹಮ್ಮಿಕೊಳ್ಳಲಾಗಿದೆ. ವೈಜ್ಞಾನಿಕ ಸಿರಿಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳು, ಸಿರಿಧಾನ್ಯಗಳ ಬಗ್ಗೆ ಕೃಷಿ, ರೈತ ಉತ್ಪಾದಕರ ಗುಂಪು ರಚನೆ ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಗೆ ಅವಕಾಶವಿರುವ ಬಗ್ಗೆ, ಉತ್ತಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳ ಬಳಕೆ ಮಾಡಿಕೊಳ್ಳುವುದು, ಮಲೆನಾಡಿನಲ್ಲಿ ಭತ್ತದ ಕೃಷಿ ಸವಾಲುಗಳು ಮತ್ತು ಅವಕಾಶಗಳು, ಹೀಗೆ ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ವಿಜ್ಞಾನಿಗಳನ್ನು ಮತ್ತು ರೈತರನ್ನು ಕರೆಸಲಾಗಿದೆ.